ಕೃಷಿ ಕಳಸ, ಕೃಷಿ ಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ಈ ಗೀತೆಗಳ ರಚನೆ ವಿಜಯ್ ಅಂಗಡಿ. ಕೇಳುಗರೆ, ರೈತ ಬಾಂಧವರೇ, ಹಾವು ಅಂದ್ರೆ ಎಷ್ಟೋ ಜನ ಸಾವು ಅನ್ಕೊಂಡ್ಬಿಡ್ತಾರೆ. ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಹಾವಿನ ಬಗ್ಗೆ ತುಂಬಾ ಹೆದರಿಕಿದೆ. ಎಲ್ಲ ಹಾವುಗಳು ವಿಷಕಾರಿ ಅಲ್ಲ ಅನ್ಕೊಂಡು ನಾವು ತಿಳಿದುಕೊಳ್ಳೇಬೇಕು. ಅಂದ ಮಾತ್ರಕ್ಕೆ ಹಾವುಗಳೆಲ್ಲ ನಮಗೇನು ಸಮಸ್ಯೆ ಮಾಡಲಿಕ್ಕಿಲ್ಲ ಅಂದ್ಕೊಂಡು ತುಂಬ ಎದೆಗಾರಿಕೆಯಿಂದ ಧೈರ್ಯದಿಂದ ಏನೇನು ಆಲೋಚನೆಯಿಂದ ಹಾವುಗಳೊಂದಿಗೆ ಒಡನಾಟ ಇಟ್ಕೊಳ್ಳೋದು ಅಷ್ಟೊಂದು ಒಳ್ಳೆಯದಲ್ಲ. ಎಂಥ ಅನುಭವಸ್ಥರು ಸಹ ವಿಷದ ಹಾವುಗಳ ಕಡಿತಕ್ಕೆ ಒಳಗಾಗಿ ಸಾವನ್ನಪ್ಪಿದ್ದಾರೆ. ನಮಗೆ ಧೈರ್ಯ ಇದೆ, ನಮಗೆ ಏನೂ ಆಗಲಿಕ್ಕಿಲ್ಲ ಅಂತ ಅನ್ಕಂಡೆ ಹಾವಿನ ಬಗ್ಗೆ ತಿಳುವಳಿಕೆ ಇಟ್ಕೊಂಡಿರೋರೆ ಬಲಿಯಾಗೋದಿದೆ. ನಮ್ಮಲ್ಲಿ ಕೆಲವೇ ಕೆಲವು ಹಾವುಗಳು ವಿಷಕಾರಿ. ಕಾಳಿಂಗ ಸರ್ಪ, ನಾಗರ ಹಾವು, ಮಂಡಲದ ಹಾವು, ಇವನ್ನ ನಾವು ಪ್ರಮುಖವಾಗಿ ಕಾಣಬಹುದು. ಇನ್ನು ಕೆರೆ ಹಾವು, ಹೆಬ್ಬಾವು, ಹಸಿರು ಹಾವು, ಮಣ್ಣುಮುಕ್ಕ ಇತ್ಯಾದಿಗಳು ಅಷ್ಟು ಸುಲಭವಾಗಿ ಕಡಿಯೋದಿಲ್ಲ, ಕಡಿದ್ರೂ ಅವು ವಿಷಕಾರಿಯಲ್ಲ. ಕೇಳುಗರೆ, ಹಾವುಗಳಿಗೆ ತುಂಬ ಧೈರ್ಯ ಇಲ್ಲ, ಹಾಗೆ ಸ್ಮರಣೆಯೂ ಇಲ್ಲ. ನಮ್ಮನ್ನು ನೆನ್ಪಿಟ್ಕೊಂಡು ಅಥವಾ ಹೊಡೆದಿರೋರನ್ನ ಬಹಳ ದಿನಗಳ ಕಾಲ ಜ್ಞಾಪಕದಲ್ಲಿ ಇಟ್ಕೊಂಡು ಆಗಿಂದಾಗೆ ಮನೆ ಹತ್ರ ಬರ್ತವೆ, ಕೊಟ್ಟಿಗೆ ಹತ್ರ ಬರ್ತವೆ, ಇಲ್ವೇ ಕಡಿಲಿಕ್ಕೆ ಬರ್ತವೆ ಅಂತ ಅಂದ್ಕೊಂಡು ಕೆಲವೊಬ್ರು ಹೇಳೋದಿದೆ. ಆದರೆ ಹಾವಿಗೆ ಸ್ಮರಣೆ ಶಕ್ತಿ ಇಲ್ಲ ಅಂತ ಅಂದ್ಕೊಂಡು ನಾವೆಲ್ಲ ತಿಳ್ಕೊಳ್ಳೇಬೇಕು. ಹಾಗೆ ಹಾವಿಗಳಿಗೆ ದ್ವೇಷನೂ ಇಲ್ಲ. ಹಾವಿನ ದ್ವೇಷ 12 ವರ್ಷ ಅಂತ ಅಂದ್ಕೊಂಡು ಒಂದು ಗೀತೆ ರಚನೆ ಆಗಿದೆ. ಅದು ಕಾಕತಾಳಿ ಅನ್ನೋ ರೀತಿಯಲ್ಲಿ ಆ ಹಾಡು ಪ್ರಸ್ತಾಪ ಆಗ್ತಿರುತ್ತೆ. ಹಾವುಗಳಿಗೆ ಬಹಳ ಮುಖ್ಯವಾಗಿ ಇಲಿಗಳು, ಕಪ್ಪೆಗಳು, ಕೀಟಗಳು ಆಹಾರವಾಗ್ತವೆ. ಹಾಗೆ ದೊಡ್ಡ ಹಾವು ಸಣ್ಣ ಹಾವನ್ನು ತಿನ್ನೋದಿದೆ. ಹೀಗೆ ಪರಿಸರದಲ್ಲಿ, ಕೃಷಿಯಲ್ಲಿ ಹಾವುಗಳ ಪಾತ್ರ ಇದ್ದೇ ಇದೆ. ಶ್ರೋತೃಗಳೇ, ಕಂಡಾಗೆಲ್ಲ ಹಾವುಗಳನ್ನು ಸಾಯಿಸೋದಾಗಲಿ ಅಥವಾ ಎಲ್ಲೋ ಸಿಕ್ತಂತ ಅಂದ್ಕೊಂಡು ಹುಡ್ಕೊಂಡು ಹೋಗಿ ಅದನ್ನು ಅಟ್ಟಿಸ್ಕೊಂಡು ಹೋಗಿ ಹಾವನ್ನು ಕೊಲ್ಲೋದಾಗಲಿ ಸೂಕ್ತವಾಗಲಾರದು. ಹಾವುಗಳ ಬಗ್ಗೆ ಅಧ್ಯಯನ ಮಾಡುವ ಸಂಘ ಸಂಸ್ಥೆಗಳಿದ್ದಾವೆ, ಹಾಗೆ ವ್ಯಕ್ತಿಗಳು ಸಹ ನಮ್ಮ ರಾಜ್ಯದಲ್ಲಿ ಹಾವುಗಳನ್ನು ಅಧ್ಯಯನ ಮಾಡಿ ಅವುಗಳ ಬಗ್ಗೆ ಜ್ಞಾನವನ್ನು, ವಿಚಾರಗಳನ್ನು ಹಂಚುತ್ತಿದ್ದಾರೆ. ನಮ್ಮ ಪಕ್ಕದ ಪುತ್ತೂರಿನಲ್ಲಿ ಡಾಕ್ಟರ್ ರವೀಂದ್ರನಾಥ್ ಐತಾಳ್ ಅವರು ಸುಮಾರು ವರ್ಷಗಳಿಂದ ಹಾವುಗಳ ಅಧ್ಯಯನದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವರಲ್ಲಿ 16 ರೀತಿಯ ಹಾವುಗಳಿದ್ದಾವೆ. ಹೆಬ್ಬಾವು ಸೇರಿಕೊಂಡು ಕಾಳಿಂಗ ಸರ್ಪವು, ನಾಗರ ಹಾವು, ಕೇರೆ ಹಾವು, ಅಪರೂಪದ ಹಾವುಗಳನ್ನು ಅವರು ಸಾಕಿಕೊಂಡು ಇತರರಿಗೂ ಅವುಗಳ ಪರಿಚಯವನ್ನು ಮಾಡಿಕೊಡ್ತಿದ್ದಾರೆ. ಆಳವಾಗಿ ಹಾವುಗಳ ವಿಚಾರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಹೀಗೆ ಅನೇಕ ಜೀವಿಗಳು ಕೃಷಿ ಪರಿಸರದಲ್ಲಿ ಇರೋದರಿಂದ ಅವುಗಳನ್ನು ನಾವು ಎಷ್ಟು ಬಳಕೆ ಮಾಡಿಕೊಳ್ಬೇಕು, ಅವುಗಳಿಂದ ಎಷ್ಟು ದೂರ ಇರಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ರೆ ಒಳ್ಳೆಯದೆ. ಈಗ ನಿಮಗಾಗಿ ಒಂದು ಹಾಡು ಕೇಳುಗರೆ, ಹಾವುಗಳ ಕುರಿತಾದ ಈ ಗೀತೆಯನ್ನು ಹಾಡಿದ್ದಾರೆ ಕುಮಾರಿ ವೈಭವಿ.

ಇದುವರೆಗೆ ಕೃಷಿ ಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಕೃಷಿ ಕಳಸ ಕೇಳಿದಿರಿ. ರಚನೆ ವಿಜಯ್ ಅಂಗಡಿ. ರೈತ ಬಂಧವರೇ, ಇದೊಂದು ಪ್ರಕಟಣೆ. ಅಖಿಲ ಭಾರತ ಸಂಯೋಜಿತ ಸಂಶೋಧನಾ ಪ್ರಾಜೆಕ್ಟ್ ಆಗ್ರೋ ಕಾಲೇಜ್ ಆಫ್ ಫಾರೆಸ್ಟ್ರಿ ಪೊನ್ನಂಪೇಟೆ ಮತ್ತು ವನದುರ್ಗಿ ಅಗರ್ವುಡ್ ಇಂಡಿಯಾ ಲಿಮಿಟೆಡ್ ಬೆಂಗಳೂರು, ಇವರು ಜಂಟಿಯಾಗಿ ಇದೇ ತಾರೀಕು 29 ಸೋಮವಾರ ಕಾಲೇಜ್ ಆಫ್ ಫಾರೆಸ್ಟ್ರಿ ಪೊನ್ನಂಪೇಟೆಯಲ್ಲಿ ಬೆಳಿಗ್ಗೆ 10:15 ಅಗರ್ವುಡ್ ಉತ್ಪಾದನೆ ಮತ್ತು ಇನಾಕ್ಯುಲೇಷನ್ ಬಗ್ಗೆ ತರಬೇತಿ ಮತ್ತು ಸಂವಾದವನ್ನು ಏರ್ಪಡಿಸಿದ್ದಾರೆ. ಆಸಕ್ತ ರೈತರು ಈ ಕಾರ್ಯಕ್ರಮದ ಸದುಪಯೋಗ ಪಡೆದುಕೊಳ್ಳಬೇಕಾಗಿ ಕೋರಲಾಗಿದೆ. ರೈತರು ಡಾಕ್ಟರ್ ರಾಮಕೃಷ್ಣ ಹೆಗಡೆ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು ಇವರನ್ನ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ 0827249390. ಇಲ್ಲಿಗೆ ಇಂದಿನ ರೈತಧ್ವನಿ ಕಿಸಾನವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕಾರ್ಯಕ್ರಮದಲ್ಲಿ ಜೇನು ಕೃಷಿ ಕುರಿತು ಮಾಹಿತಿ, ನಂತರ ಅಣಬೆ ಕೃಷಿಯ ಬಗ್ಗೆ ಡಾಕ್ಟರ್ ಬಿಸಿ ಮಲ್ಲೇಶ್ ಅವರೊಂದಿಗೆ ಸಂವಾದವನ್ನು ಕೇಳಲಿದ್ದೀರಿ. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ತಮಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ನಿಧನ ಸುದ್ದಿ. ಶ್ರೀಮಂಗಲ ನಾಲ್ಕೇರಿ ಕಾರಳನ ತಡಿಯಂಗಡ ಪೌತಿ ದೇವಯ್ಯ ಅಂಗಡ ಮೋ, ತಡಿಯಂಗಡ ಶಶಿ ಸುಬ್ಬಯ್ಯ ಇಂದು ಮರಣಪಟ್ಟಿತು. 60 ಬೇತ್ರ ತಡಿಯಂಗಡ ಶಶಿ ಸುಬ್ಬಯ್ಯ ಎಂಡ ಆಕಿರಿ ಕಾರ್ಯ ನಾಳೆ ಪೊಲಾಕ 10 ಒಳಲು ಎಂಡ ಸ್ವಂತ ಮನೆಯಲ್ಲಿ ನಡಪ. ಮಡಿಕೇರಿಯ ಕಾವೇರಿ ಲೇಔಟ್ ನಿವಾಸಿ ದಿವಂಗತ ಜಿಇಸಿ ಮೊಹಮ್ಮದ್ ಅವರ ಪುತ್ರ ಎಂಎಂ ಮುಸ್ತಫಾ ಅವರು 64 ಇಂದು ಮಧ್ಯಾಹ್ನ ನಿಧನರಾದರು. ಎಂಎಂ ಮುಸ್ತಫಾ ಅವರ ದಫನ ಕಾರ್ಯ ಮಡಿಕೇರಿಯ ಅಹಮದಿಯ ಕಬರ್ಸ್ಥಾನದಲ್ಲಿ ನಾಳೆ ಬೆಳಿಗ್ಗೆ 10 ನಡೆಯಲಿದೆ. ಆಕಾಶವಾಣಿ ಮಡಿಕೇರಿ. ಸುದ್ದಿ ಜಂಪೆ. ಸುದ್ದಿ ಜಂಪೆ ಓದ್ತಾ ಇರೋ ಕಲ್ಲುಮುಟ್ಲು ಜಶ್ಮಿ ಚಿಂತು. ಜಂಪೆನ ವಿವರ. ನೆಲಜಿ ಫಾರ್ಮರ್ಸ್ ಡೆವಲಪ್ಮೆಂಟ್ ಮತ್ತು ರಿಕ್ರಿಯೇಷನ್ ಅಸೋಸಿಯೇಷನ್ನ ಸುರಣ ವರ್ಷದ ಕೊಡವ ಕುಟುಂಬಗಳ ಮಧ್ಯೆ ತೆಂಗಿನಕಾಯಿಗೆ ಗುಂಡು ಹೊಡೆಯುವ ಪೈಪೋಟಿ ಇಂದು ನೇತಾಜಿ ಹೈಸ್ಕೂಲ್ ಆಟದ ಬಾಣೆ ಬಲ್ಲಮಾಟಿಲ್ ನಡೆದು, ಹಾಗೆ ನಾಳೆ 3 ವರ್ಷದ ರಾಜ್ಯ ಮಟ್ಟದ ತೆಂಗಿನಕಾಯಿಗೆ ಗುಂಡು ಹೊಡೆಯುವ ಪೈಪೋಟಿ ಅದೇ ಆಟದ ಬಾಣೆಯಲ್ಲಿ ನಡೆದಿದೆ. ಕೊಡಗು ಗೌಡ ಯುವ ವೇದಿಕೆ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕಡೆಯಿಂದ ನಡೆಸುವ ಟಿವಿಎಸ್ ಜೆಪಿಎಲ್ ಗೌಡ ಲೆದರ್ ಬಾಲ್ ಪ್ರೀಮಿಯರ್ ಲೀಗ್ನ ಆಕೆರಿ ಚಂಬರ ನಾಳೆ 9:40 ಮಡಿಕೇರಿ ಪ್ಯಾಟಿನ ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದಿದೆ. ಅನೇಕ ಗಣ್ಯ ವ್ಯಕ್ತಿಗೆ ಇದರಲ್ಲಿ ಭಾಗವಹಿಸುವೆ. 3x11 kV ವಿದ್ಯುತ್ ಉಪಕೇಂದ್ರದಿಂದ ತುರ್ತು ನಿರ್ವಹಣೆ ಕೆಲಸ ಇರುವುದರಿಂದ 29 ಹೊತ್ತಾರೆ 9 9:05 ವಿದ್ಯುತ್ ಉಪಕೇಂದ್ರದಲ್ಲಿ ವಿದ್ಯುತ್ ಸರಬರಾಜು ನಿಲ್ಲಿಸಲಾಗಿದೆ. ಆದ್ದರಿಂದ ಪಾರಾಣೆ, ನಾಪಕುಲು, ಹೊದ್ದೂರು, ಮರಗೋಡು, ಮೂರ್ನಾಡು, ಹಾಕತ್ತೂರು, ಕಾಂತೂರು, ಹೊದವಾಡ, ಚೆಯ್ಯಂಡಾಣೆ, ಕಕ್ಕಬೆ, ನೆಲಜಿ, ಪಾಲೂರು, ಯುವಕಪಾಡಿ, ಬೇತು ಸುತ್ತಮುತ್ತಲ ವ್ಯಾಪ್ತಿನ ಪ್ರದೇಶದಲ್ಲಿ ವಿದ್ಯುತ್ ಸರಬರಾಜಲ್ಲಿ ವ್ಯತ್ಯಯಾದೆ. ಹಾಗೆ ಅದೇ ದಿನ F1 ನಲ್ಲೂರು, F2 ಬಾಳಲೆ, F3 ರಾಜಪುರ, ಪೀಡರ್ಲಿ ತುರ್ತು ಕೆಲಸ ಇರುವುದರಿಂದ ಹೊತ್ತಾರೆ 10 9:00 ನಲ್ಲೂರು, ಬೆಸಗೂರು, ಪೊನ್ನಪ್ಪಸಂತೆ, ಬಾಳಲೆ, ರಾಜಪುರ, ಮಳ್ಳೂರು, ನಿಟ್ಟೂರು, ಕೊಟ್ಟಗೇರಿ, ಬೇಳೂರು, ದೇವಸ್ತೂರು ವ್ಯಾಪ್ತಿನ ಪ್ರದೇಶದಲ್ಲಿ ಕರೆಂಟ್ ಇರದುಲೆ. ಸಾರ್ವಜನಿಕರು ಸಹಕರಿಸುವಂಗೆ ಸೆಸ್ ಇಲಾಖೆನ ಇಂಜಿನಿಯರ್ ಅವರು ತಿಳಿಸಲು. ಕರ್ನಾಟಕ ಗ್ರಾಹಕ ವ್ಯಾಜ್ಯ ಪರಿಹಾರ ಆಯೋಗದ ಗ್ರಾಹಕರ ಸಂರಕ್ಷಣಾ ಕಾಯ್ದೆ 2019, ಇದರ ಬಗ್ಗೆ ಗ್ರಾಹಕರಲ್ಲಿ ಜಾಗೃತಿ ಕೊಡುಗೆ ಬರುವ ತಿಂಗ June 1 ರಾತ್ರಿ 8:00 to 8:30 ಆಕಾಶವಾಣಿಯಲ್ಲಿ ಫೋನಿ ನೇರ ಕಾರ್ಯಕ್ರಮ ನಡೆದಿದೆ. ಆಸಕ್ತಿರವು ಇದರ ಪ್ರಯೋಜನ ಪಡ್ಕೊಂಡಕ್ಕೆ. ಕೊಡಗು ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಕಡೆಯಿಂದ ತಾರೀಕು 29ರಂದು ಹೊತ್ತರೆ 10:30 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯಲ್ಲಿ ಉದ್ಯೋಗ ಮೇಳ ನಡೆದಿದೆ. ಇದರಲ್ಲಿ ಬೇರೆ ಬೇರೆ ಕಂಪನಿಗೆ ಖಾಲಿರುವ ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಂಡಿವೆ. ಎಸ್ಎಸ್ಎಲ್ಸಿ, ಪಿಯುಸಿ, ಐಟಿಐ, ಡಿಪ್ಲೊಮೋ ಯಾವುದೇ ವಿದ್ಯಾರ್ಹತೆ ಹೊಂದಿರುವ ಅಭ್ಯರ್ಥಿಗ ಈ ಮೇಳಲ್ಲಿ ಭಾಗವಹಿಸಕ್ಕೆ. ಜಾಸ್ತಿ ಮಾಹಿತಿಗೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿನ ಉದ್ಯೋಗಾಧಿಕಾರಿಯವರನ್ನು ಸಂಪರ್ಕಿಸಕ್ಕೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಮತ್ತು ತೋಟಗಾರಿಕಾ ಇಲಾಖೆ ಕೊಡಗು ಜಿಲ್ಲಾ ಹಾಪ್ಸ್ಕಾಂ ಕಡೆಯಿಂದ ತಾರೀಕು 28ರವರೆಗೆ ಏರ್ಪಾಡು ಮಾಡಲಾಗಿರುವ ಮಾವು ಮತ್ತು ಹಲಸು ಮೇಳಕ್ಕೆ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಹೊಸ ಶಾಸಕರಾದ ಎಸ್ ಪೊನ್ನಾವು ಚಾಲನೆ ನೀಡಿದರು. ಚೈನಾ ಕೇಂದ್ರೀಯ ಪಿಂಚಣಿ ಕಾರ್ಯಾಲಯದ ಕಡೆಯಿಂದ ಮಡಿಕೇರಿ ಪ್ಯಾಟಿನ ಮೈತ್ರಿ ಪೊಲೀಸ್ ಭವನದಲ್ಲಿ ತಾರೀಕು 30 ಮತ್ತು 31ರಂದು ಹೊತ್ತಾರೆ 9:30 ಗಂಟೆಯಿಂದ 8:45 ಗಂಟೆವರೆಗೆ ಸ್ಪರ್ಶ ಔಟ್ರೀಚ್ ಜಂಬರ ನಡೆದಿದೆ. ಸ್ಪರ್ಶಿಗೆ ಸೇರಿಸಲಾದ ಸಶಸ್ತ್ರ ಪಡೆಗಳ ನಿವೃತ್ತ ಪಿಂಚಣಿದಾರರು ಹಾಗೆ ಕುಟುಂಬದ ಪಿಂಚಣಿದಾರರು ತಮ್ಮ ವರ್ಷದ ಪ್ರಮಾಣ ಪತ್ರ ನೀಡುವಲ್ಲಿ ಹಾಗೆ ಇತರ ಕುಂದುಕೊರತೆಗಿದ್ದರೆ ಇಲ್ಲಿ ನಿವಾರಿಸಿಕೊಳ್ಳುವಂಗೆ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆನ ಜಂಟಿ ನಿರ್ದೇಶಕರು ತಿಳಿಸಲು. ಗ್ರಾಹಕರ ವ್ಯಾಜ್ಯಗಳನ್ನು ಬೇಗನೆ ಇತ್ಯರ್ಥಪಡಿಸುವ ನಿಟ್ಟಿನಲ್ಲಿ ಜುಲೈ 8ರಂದು ಲೋಕ್ ಅದಾಲತ್ ನಡೆದಿದೆ. ಆ ದಿನದಂದು ಸಂಬಂಧಪಟ್ಟವು ಇತ್ಯರ್ಥಕ್ಕೆ ಬಾಕಿ ಇರುವ ಪ್ರಕರಣಗಳನ್ನು ಗುರುತಿಸಿಕೊಂಡು ಇತ್ಯರ್ಥಪಡಿಸಿಕೊಳ್ಳುವಂಗೆ ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗದ ಸಹಾಯಕ ಆಡಳಿತಾಧಿಕಾರಿಯು ತಿಳಿಸಲು. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿ ಇದರ ಅಂಗಸಂಸ್ಥೆಯಾದ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಮಡಿಕೇರಿ ಇಲ್ಲಿ ಡಿಪ್ಲೊಮಾ ಇನ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ತರಬೇತಿಗೆ ಅರ್ಜಿನ ಕರೆದಳು. ಇದರ ಬಗ್ಗೆ ಜಾಸ್ತಿ ಮಾಹಿತಿಗೆ ಅಲ್ಲಿನ ಪ್ರಾಂಶುಪಾಲರನ್ನು ಸಂಪರ್ಕಿಸಕ್ಕೆ. ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ಸಭೆ ಸಂಸದರಾದ ಪ್ರತಾಪ್ ಸಿಂಹ ಅವರ ಅಧ್ಯಕ್ಷತೆಯಲ್ಲಿ ಕೊಡಗು ಜಿಲ್ಲಾ ಪಂಚಾಯಿತಿ ಸಭಾಮಂಡಳಿ ತಾರೀಕು 30ರಂದು ಹೊತ್ತರೆ 10 ಗಂಟೆಗೆ ನಡೆದಿದ್ದಲ್ಲಿ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿನ ಸದಸ್ಯ ಕಾರ್ಯದರ್ಶಿ ಹಾಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವರು ತಿಳಿಸಲು. ರಾಜ್ಯ ಪಠ್ಯಕ್ರಮದ ಸರ್ಕಾರಿ ಅನುದಾನಿತ ಅನುದಾನರಹಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ತರಗತಿ ತಾರೀಕು 29ರಿಂದ ಶುರು ಆಗಲಿದ್ದು ಅಗತ್ಯ ಸಿದ್ಧತೆ ಮಾಡಿಕೊಳ್ಳಲಾಗುವುದು ತಿಳಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆನ ಉಪನಿರ್ದೇಶಕರು ತಿಳಿಸಲು. ಪಾಠ ಹಂಚಿಕೆ, ಪಠ್ಯೇತರ ಚಟುವಟಿಕೆ, ಪರೀಕ್ಷೆ ಮತ್ತು ಮೌಲ್ಯಾಂಕನ ವಿಶ್ಲೇಷಣೆ, ಗುಣಮಟ್ಟದ ಶಿಕ್ಷಣಕ್ಕಾಗಿ ಫಲಿತಾಂಶಗಳ ಚಟುವಟಿಕೆಗೆ ನಿರ್ವಹಣೆಗೆ ಸಹಾಯ ಆಗುವಂಗೆ ಸರ್ಕಾರ ಅಗತ್ಯ ಕ್ರಮ ಕೈಗೊಂಡಿರುತ್ತಲಿ ಅವು ಹೇಳಿದರು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರದ ಕಡೆಯಿಂದ ಬ್ಯಾಂಕ್ ಅಧಿಕಾರಿಗಳ ಮತ್ತು ಗುಮಾಸ್ತ ಹುದ್ದೆಗಳಿಗೆ ನೇಮಕ ಮಾಡಿಕೊಳ್ಳಿಕೆ ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ 45 ದಿನಗಳ ತರಬೇತಿ ನೀಡಲಾಗಿದೆ. ಆಸಕ್ತಿರು ತಾರೀಕು 30ರೊಳಗೆ ಹೊತ್ತರೆ 10 ಗಂಟೆಯಿಂದ 8:45 ಗಂಟೆಯೊಳಗೆ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಕ್ಕೆ. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಜಾಹೀರಾತುಗಳು. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಸಮ್ಮರ್ ಸ್ಪೆಷಲ್ ಆಫರ್. ಎಸಿ, ಕೂಲರ್, ವಾಷಿಂಗ್ ಮಷೀನ್, ಫ್ರಿಡ್ಜ್, ಫ್ಯಾನ್ ಎಲ್ಲ ಐಟಮ್ಸ್ ಗಳ ಮೇಲೆ ವಿಶೇಷ ರಿಯಾಯಿತಿ. 0% ಸಾಲ ಸೌಲಭ್ಯ. ಬ್ರಾಂಡೆಡ್ ಐಟಮ್ಸ್, ಲೋಯೆಸ್ಟ್ ಪ್ರೈಸ್, ಸ್ಪೆಷಲ್ ಕ್ಯಾಶ್ ಡಿಸ್ಕೌಂಟ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ರೀ, ನಮ್ ಈ ಆನಿವರ್ಸರಿಗೆ ನಿಮ್ಗೆ ಹೊಸ ಡ್ರೆಸ್, ಸೂಟ್, ಬ್ಲೇಸರ್ ಪ್ರೆಸೆಂಟ್ ಮಾಡ್ಬೇಕು ಅಂತ ಇದ್ದೀನಿ. ಎಲ್ಲಿ ಪರ್ಚೇಸ್ ಮಾಡೋಣ? ನೀನು ಕೊಡ್ಸೋದಾದ್ರೆ ವಿರಾಜ್ ಪೇಟೆಯ ರೇಮಂಡ್ ಶಾಪ್ ಇಂದ ಕೊಡ್ಸು. ಯಾಕಂದ್ರೆ ಅಲ್ಲಿ ಲೇಟೆಸ್ಟ್ ಡಿಸೈನ್ಸ್ ನ ರೇಮಂಡ್ ಡ್ರೆಸ್ ಅಲ್ಲದೆ ಫ್ಯಾಬ್ರಿಕ್ ಕೂಡ ಇದೆ. ನಮಗ್ ಬೇಕಾದ ರೀತಿಲಿ ಬ್ಲೇಸರ್, ಸೂಟ್ಸ್ ರೆಡಿ ಮಾಡಿ ಅಂದ್ರೆ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಆಗ್ಲಿ, ಅಲ್ಲಿಗೆ ಹೋಗೋಣ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಟಾಟಾ ಮೋಟಾರ್ಸ್ ಅರಸ್ಕಾರ್ ಅವರ ಶೋರೂಮ್ ಮಡಿಕೇರಿಯಲ್ಲಿ ಹಾಗೂ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಇದೀಗ ಕೊಡಗಿನ ಗೋಣಿಕೊಪ್ಪ ಮತ್ತು ಕುಶಾಲನಗರದಲ್ಲಿ. ನಿಮ್ಮ ಆಯ್ಕೆಯ ಟಾಟಾ ಕಾರ್ಗಳ ಬುಕಿಂಗ್ ಹಾಗೂ ಸರ್ವಿಸ್ಗಾಗಿ ಭೇಟಿ ನೀಡಿ. ಅರಸ್ಕಾರ್ ಭಗವತಿ ದೇವಸ್ಥಾನದ ಎದುರು, ತೈಕೇರಿ ಗೋಣಿಕೊಪ್ಪ, ಆಪೋಸಿಟ್ ಉದ್ಗಮ್ ಸ್ಕೂಲ್ ಕುಶಾಲನಗರ, ಹಾಗೂ ಬುಕಿಂಗ್ ಆಗಿ ರೇಸ್ ಕೋರ್ಸ್ ರೋಡ್ ಆಪೋಸಿಟ್ ಕಾವೇರಿ ಹಾಲ್, ಮಡಿಕೇರಿ. ಕಾಂಟ್ಯಾಕ್ಟ್ 9611300888 ಅಥವಾ 9606520282. ನಾಪೋಕ್ಲು ವಲಯದ ಮಾಜಿ ಸೈನಿಕರ ಸಂಘದ ಮಹಾಸಭೆ ಇದೇ 29ರಂದು ಸೋಮವಾರ ನಾಪೋಕ್ಲು ಮಹಿಳಾ ಸಮಾಜದ ಕಟ್ಟಡದಲ್ಲಿ ಅಧ್ಯಕ್ಷರಾದ ಕುಂಡೀರ ನಾಣಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆದಿದೆ. ಸದಸ್ಯರೆಲ್ಲ ಸಭೆಯಲ್ಲಿ ಪಾಲ್ಗೊಂಡು ಸಹಕರಿಸುವಂತೆ ಸಂಘದ ಅಧ್ಯಕ್ಷರು ಆಡಳಿತ ಮಂಡಳಿ ಸದಸ್ಯರು ಕೋರಿದ್ದಾರೆ. ಕೈಂಜನಾಳಂಕೆ ಪದ್ನಟ್ಟಾಂಗ ಮರಣಪಟ್ಟು ನೆಲಜಿ ಗ್ರಾಮದ ಮಣವಟ್ಟಿರ ಪೌತಿ ನಾಣಯ್ಯ ಐಂಡ ಪೊಣ್ಣು ಮಣವಟ್ಟಿರ ರಾಣಿ ಪೂವವ್ವ ಐಂಡ ಮಾದಕಾರ್ ಬನ್ನ ನಾಳೆ ನಾರಾಚೆ ಪೋಲು 11 ಗಂಟೆಗೆ ನೆಲಜಿ ದವಸ ಭಂಡಾರ ಕಟ್ಟಡಕ್ಕೆ ನಡೆದೋಗ ಏರ್ಪಾಡು ಮಾಡಿತು. ಒಕ್ಕಕಾರ ಊರು ಕೇರಿಕಾರ ಬೆಂದಿ ಶಂಗಾದ್ಯ ಪಿಂಜ ಕಾಗದ ಇತ್ತವು ಇದನ್ನೇ ಆಹ್ವಾನದ ಗೇನ ಮಾಡಿ ಬಂದಿತ್ತು. ಸಾಕಾರ ತರುಣೊಂದು ಮಕ್ಕ ಪಿಂಜ ಒಕ್ಕಕಾರ ಕೇಟಣಿತು. ಫೇಲ್ ಆಗಿದ್ದೀರ, ನೆಕ್ಸ್ಟ್ ಏನು ಅಂತ ಚಿಂತನಾ? ಚಿಂತನಗಂಗಾ ಟ್ಯೂಟೋರಿಯಲ್ಸ್ ನಲ್ಲಿದೆ ಪರಿಹಾರ. 10ನೇ ತರಗತಿಯಲ್ಲಿ ಪಾಸ್ ಆಗಿ ಪಿಯುಸಿ ಫೇಲ್ ಆದ ವಿದ್ಯಾರ್ಥಿಗಳಿಗೆ ನೇರವಾಗಿ ದ್ವಿತೀಯ ಪಿಯುಸಿಗೆ ಖಾಸಗಿಯಾಗಿ ಪರೀಕ್ಷೆಗೆ ಕುಳಿತುಕೊಳ್ಳಲು ಅವಕಾಶ. ಹೆಚ್ಚಿನ ವಿವರಗಳಿಗೆ ಚಿಂತನಗಂಗಾ ಟ್ಯೂಟೋರಿಯಲ್ಸ್, ಶ್ರೀ ಕಾಮಾಕ್ಷಿ ದೇವಾಲಯದ ಬಳಿ, ಗೌಳಿ ವೀಧಿ, ಮಡಿಕೇರಿ. ಕಾಲ್ 9986975775. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್. ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ. ಬ್ಯಾಂಕ್ ಸಾರ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿಯನುಳ್ಳ ಕಾಳಿಮಡಮ ಮತ್ತಾಜಿನ. ಕೊಡವ ಮೆರ ಆದನೆಲ್ ಕೊಡಗು ಪ್ರೆಸ್ ಕ್ಲಬ್ ಬೊಳ್ಳಿನಮ್ಮೆ ಸಮಿತಿರ ಸಾಕಾರತ್ ಬುಡಕಟ್ಟು ಸಂಸ್ಕೃತಿ ಅಧ್ಯಯನ ಕೇಂದ್ರ ಕೊಡವ ಸಂಸ್ಕೃತಿ ರಮೀದ ನಡತುವ ಮೋಪುಕೂಟ ಬಪ್ಪತಿಂಗ ಪತ್ತಾಂಗು ಚೆನಿಯಾಚೆ ಮಡಿಕೇರಿರ ಪತ್ರಿಕಾಭವನತ್ ನಡಪ ಕಾರ್ಯಕ್ರಮದ ಕೊರವು ಕಾರಿಕೆನ ಡಾಕ್ಟರ್ ಉಳ್ಳಿಯಡ ಪೂವಯ್ಯ ಎಂಗ ವಹಿಸುವ ಮರಂದು ಮರೆಯಾನ ಕೊಡವ ನಡಪು ಕೊಡುಪು ಅನ್ನುವ ವಿಷಯತ್ ಬಾಚುರನೇಂಡ ರಾಣು ಅಪ್ಪಣ ಪಿಂಗ ಸಾಹಿತಿ ಬಾಚುರನೇಂಡ ಅಪ್ಪಣ ಲೋಕ ಮೆಚ್ಚಿನ ಕೊಡವ ಸಂಸ್ಕೃತಿ ಅನ್ನುವ ವಿಚಾರ ಒಪ್ಪುಚುಡುವ ಮಾಳೇಟಿರ ಸೀತಮ್ಮ ವಿವೇಕ್ ಅಯ್ಯಂಗ ಅಳದಿನ ಭಾವಕುಸುಮ ಅನ್ನುವ ಕವನ ಜೊಪ್ಪೆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ನಡಪ ನೆಲ್ಜಿ ಫಾರ್ಮರ್ಸ್ ಡೆವಲಪ್ಮೆಂಟ್ ಪಿಂಗ ರಿಕ್ರಿಯೇಷನ್ ಅಸೋಸಿಯೇಷನ್ರ ಆದ ನೆಲ ಆದ್ಯ ಕಾಲತಿರ ಕೊಡವ ಒಕ್ಕೊಡೊಕ್ಕಡ ತೆಂಗೆಬುಡಿ ಪೈಪೋಟಿಕ್ ಇಂದು ಪೊಲಾಕ ನೆಲ್ಜಿ ಹೈಸ್ಕೂಲ್ ಪರಂಬು ಬಲ್ಲಮಾವಟಿಲು ಮೊಳಿಯಿಟ್ಟತ್ ಮುಖ್ಯ ಬೆಂದುವಾಳ ಆಯ್ತು ಸಿಎನ್ ಸಿರಮುಖ್ರಿ ನಂದಿನಿರೌಂಡ ನಾಚಪ್ಪ ಕೊಡವ ಪಿಂಗ ಬೊಳ್ಳಚುಟ್ಟಿರ ಸುರೇಶ್ ಕೂಡಿಯಾಡಿ ತಿಂತ ಅನ್ನನೇ ಮುಂದನೇ ಕಾಲತರ ರಾಜ್ಯ ಮಟ್ಟತರ ತೆಂಗೆಬೊಡಿ ಪೈಪೋಟಿ ಇದೇ ಪರಂಬುಲ ನಾಳೆ ಪೊಲಾಕ 8:30 ಸುರುವಾಪ ಮುಖ್ಯ ಬೆಂದುವಾಳ ಆಯ್ತು ಶಾಸಕ ಅಜ್ಜಿಕುಟಿರ ಪೊನ್ನಣ ಪಿಂಗ ಮಾಜಿ ಐಎಎಸ್ ಆಫೀಸರ್ ಮುರುವಂಡಕ್ಕೆ ಅಯ್ಯಪ್ಪ ಕೂಡಿಯಾಡುವ ಅಂದು ಅರಂಜಿತ್ತು ಮೂರ್ನಾಡು 31 bar 11 kV ವಿದ್ಯುತ್ ಉಪಕೇಂದ್ರದ ತುರ್ತಾಯ್ತು ಪಣಿ ಉಳ್ಳಾನುಂಡು ಮತ್ತಂದು 29 ತಿಂಗಳಾಚೆ ಪೊಲಾಕ 9:00 5:00 ಕರೆಂಟ್ ಕೊಡುಪನ ನಿಪ್ಪುಚುಡುವ ಈಂಡ ಮಾರಿಪತ್ತು ಪಾರಣೆ ನಾಪೋಕ್ಲು ಹೊದ್ದೂರು ಮರಗೋಡು ಮೂರ್ನಾಡು ಹಾಕತ್ತೂರು ಕಾಂತೂರು ಹೊದವಾಡ ಚಯ್ಯಂಡಾಣೆ ಕಕ್ಕಬೆ